ನಡೆಸ್ತಾ ಇದ್ದಾರೆ. ಮೂಲತಃ ಅವರು ಒಬ್ರು ಪ್ರಾಣಿಶಾಸ್ತ್ರದ ಅಂದ್ರೆ ಝುವಾಲಜಿಯ ಒಬ್ರು ಸ್ಟೂಡೆಂಟ್, ಈಗ ಕೃಷಿಯನ್ನೇ ಮುಖ್ಯವಾದಂತಹ ಉದ್ಯೋಗವನ್ನಾಗಿ ಮಾಡಿಕೊಂಡಿದ್ದಾರೆ. ನಮಸ್ಕಾರ ವೆಂಕಟೇಶ್ವರ ಭಟ್ ಅವರೇ. ನಮಸ್ತೆ. ನೀವು MSc ಝುವಾಲಜಿ ಮಾಡಿದವರು. MSc ಝುವಾಲಜಿ ಮಾಡಿದ ಮೇಲೆ ಕೃಷಿಗೆ ಬರಲಿಕ್ಕೆ ಕಾರಣ ಏನು? ಮೂಲತಃ ನನ್ನ ಕುಟುಂಬವೇ ಕೃಷಿಕರು, ಹಾಗಾಗಿ ಕೃಷಿ ಭೂಮಿ ಇತ್ತು. ಕೃಷಿ ಭೂಮಿಯನ್ನ ಸಂಪೂರ್ಣ ಬಿಟ್ಟು ನಾನು ಸಂಶೋಧನೆಗೆ ಅಂತಲೇ ಹೋದ್ರೆ ಕೃಷಿ ಭೂಮಿ ಎಲ್ಲ ಹಾಳಾಗ್ತದೆ. ಕಾರಣ, ನಾನು ನನ್ನ ಫ್ಯಾಮಿಲಿಗೆ ಒಬ್ಬನೇ ಗಂಡು ಮಗ, ಹಾಗಾಗಿ ಅದನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಇತ್ತು. ನನ್ನ ಎದುರು ಎರಡು ಆಪ್ಷನ್ ಇತ್ತು. ಒಂದು, ಕೃಷಿ ಭೂಮಿಯನ್ನ ಬಿಟ್ಟು ಹೋಗುವುದು. ಇನ್ನೊಂದು, ಕೃಷಿಯನ್ನೇ ಮಾಡಿಕೊಂಡಿರುವುದು ಅಂತ. ಅದರಲ್ಲಿ ಕೃಷಿಯನ್ನೇ ಮಾಡಿಕೊಂಡಿರುವಂತಹ ಆಪ್ಷನ್ ಅನ್ನ ನಾನು ಸಿಲೆಕ್ಟ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ, ಆ ಪರಂಪರೆಯನ್ನ ಹಾಳು ಮಾಡುದು ಬೇಡ ಅಂತ ಹೇಳುವ ಉದ್ದೇಶದಲ್ಲಿ. ಈಗ ಕೃಷಿಯಲ್ಲಿ ಏನೆಲ್ಲ ಕೃಷಿ ಮಾಡ್ತಾ ಇದ್ದೀರಿ? ನಮ್ಮಲ್ಲಿ ಅಡಿಕೆ ಮುಖ್ಯವಾಗಿ, ಆನಂತರ ತೆಂಗು, ಕೊಕ್ಕೋ, ಬಾಳೆ, ರಬ್ಬರು, ಹೀಗೆ ಎಲ್ಲ ಕೃಷಿಗಳು ಉಂಟು. ಕಾಳುಮೆಣಸು ಉಂಟು. ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿ ಈ ಬೆಳೆಗಳಲ್ಲಿ ಏನಾದರೂ ಕೂಡ ವಿಶೇಷವಾದಂತಹ ಅಧ್ಯಯನವನ್ನ ಅಥವಾ ಇದರಲ್ಲಿ ಬದಲಾವಣೆಯನ್ನು ತರುವಂತಹದ್ದೇನಾದ್ರೂ ಕೂಡ ಒಂದು ಪ್ರಯತ್ನ ಏನಾದ್ರು ಮಾಡಿದ್ದುಂಟ? ಪ್ರಯತ್ನ ಎಲ್ಲ ಮಾಡಿದ್ದುಂಟು, ಆದ್ರೆ ಎಲ್ಲ ಸಕ್ಸಸ್ ಆಗ್ಲಿಲ್ಲ. ಹಾಗೆ ಅಂತ ಹೇಳಿ ಕಾಳು ಮೆಣಸಿನ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿ ಅದರಲ್ಲಿ ಈಗ ಒಳ್ಳೆಯ ಫಲಿತಾಂಶವನ್ನು ನಾನು ಕಾಣ್ತಾ ಇದ್ದೇನೆ. ಕಾಳುಮೆಣಸಿನ ಅದು ಮುಂದೆ ಅಡಿಕೆಗೆ ಒಂದು ಪರ್ಯಾಯ ಆಗ್ಬೋದು ಅಂತ ಹೇಳುವಂತಹ ಆಲೋಚನೆಯಲ್ಲಿ ಕಾಳುಮೆಣಸಿನದ್ದೇ ಒಂದು ಸಣ್ಣ ಮಟ್ಟಿಗೆ ನರ್ಸರಿಯನ್ನು ನಾನು ಪ್ರಾರಂಭಿಸಿದೆ. ನರ್ಸರಿ ಪ್ರಾರಂಭಿಸಿದಾಗ ನಮ್ಮ ಮಿತ್ರರೊಬ್ಬರು ಬಂದು ನಾನು ಮಾಡಿದಂಥ ಎಲ್ಲ ಗಿಡಗಳನ್ನು ಪರ್ಚೇಸ್ ಮಾಡಿ, ನನಗೆ ಇನ್ನಷ್ಟು ಗಿಡಗಳು ಬೇಕು, ನೀನು ಇದನ್ನು ದೊಡ್ಡ ಮಟ್ಟಿಗೆ ನರ್ಸರಿಯಾಗಿ ಉದ್ಯಮವಾಗಿ ಮಾಡಬೇಕು ಅಂತ ಹೇಳಿದರು. ಹಾಗೆ ಸ್ಟಾರ್ಟ್ ಮಾಡಿದ ತಕ್ಷಣ ನನ್ನ ನಿರೀಕ್ಷೆಗಿಂತ ಬಹುಪಾಲು ಹೆಚ್ಚಿನ ಬೇಡಿಕೆ ಬರಲಿಕ್ಕೆ ಪ್ರಾರಂಭ ಆಯಿತು. ಹಾಗಾಗಿ ನಾನು ನರ್ಸರಿಯನ್ನು ಮುಂದೆ ದೊಡ್ಡ ಮಟ್ಟಿಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಈಗ ನರ್ಸರಿ ಅಂತ ಹೇಳಿದರೆ ಅದನ್ನು ನಾವು ಪ್ರಾರಂಭ ಮಾಡಬೇಕಾದರೆ ಮುಖ್ಯವಾಗಿ ನಮ್ಮಲ್ಲಿ ಏನು ಅಗತ್ಯಗಳಿರ್ತವೆ? ಮುಖ್ಯವಾಗಿ ನರ್ಸರಿಯನ್ನು ಪ್ರಾರಂಭ ಮಾಡಬೇಕು ಅಂತಾದರೆ ನೀರಿನ ಅವಶ್ಯಕತೆ ಉಂಟು, ಭೂಮಿಯ ಅವಶ್ಯಕತೆ ಉಂಟು. ಅದರ ಜೊತೆಗೆ ನಮಗೆ ಸಸ್ಯಗಳ ಬಗ್ಗೆ ತುಂಬ ಚೆನ್ನಾಗಿ ನಾಲೆಜ್ ಬೇಕು. ಸಸ್ಯಗಳಿಗೆ ಬರುವ ರೋಗಗಳು ಇರ್ಬೋದು, ಸಸ್ಯವನ್ನು ಬೆಳೆಸುವುದು ಹೇಗೆ ಅಂತ, ಸಸ್ಯಗಳ ರಿಕ್ವೈರ್ಮೆಂಟು ಏನು, ಅಗತ್ಯತೆಗಳುಂಟು ಸಸ್ಯಗಳಿಗೆ ಅಂತ ಹೇಳುವುದರ ಬಗ್ಗೆ ನಮಗೆ ಗೊತ್ತಬೇಕು. ಮತ್ತು ಎಲ್ಲ ಸಸ್ಯಗಳನ್ನು ನಮ್ಮ ಮಕ್ಕಳ ಹಾಗೆ ನಾವು ಟ್ರೀಟ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಅದರ ಬಗ್ಗೆ ನಮಗೆ ಅದು ಗೊತ್ತಾಗಬೇಕು. ಅದಕ್ಕೆ ಬೇಕಾದಂತಹ ಒಂದು ಏನು ಅವಶ್ಯಕತೆ ಉಂಟು, ಅದನ್ನು ನಾವು ಪೂರೈಸಬೇಕು. ದೊಡ್ಡ ಮಟ್ಟಿಗೆ ಬಂಡವಾಳ ಬೇಡ, ಆ ಹಣದ ಬಂಡವಾಳ ದೊಡ್ಡ ಮಟ್ಟಿಗೆ ಬೇಕು ಅಂತ ಇಲ್ಲ. ಹಾಗೆ ಅಂತ ಹೇಳಿ ಮುಖ್ಯವಾಗಿ ನೀರು, ಮಣ್ಣು ಮತ್ತು ಅದರ ಬಗ್ಗೆ ಒಂದು ತಿಳುವಳಿಕೆ ನಮಗೆ ಬೇಕು. ಮುಖ್ಯವಾಗಿ ನೀವು ಈ ಕಾಳು ಮೆಣಸನ್ನೇ ಒಂದು ನರ್ಸರಿಯಾಗಿ ಪ್ರಾರಂಭ ಮಾಡುವಂತಹ ಒಂದು ಉದ್ದೇಶ ಏನು ಅಂತ ಇತ್ತು? ಕಾಳುಮೆಣಸು ನಮ್ಮ ಪಶ್ಚಿಮ ಘಟ್ಟದ ಎಂಡೆಮಿಕ್ ಪ್ಲಾಂಟ್, ಅದು ನಮ್ಮ ದಕ್ಷಿಣ ಭಾರತದಲ್ಲಿ ಇರುವಂತಹದ್ದು, ಇಡೀ ವಿಶ್ವದಲ್ಲಿ ದಕ್ಷಿಣ ಭಾರತದ ಅದರ ತವರೂರು. ಹಾಗಾಗಿ ಅದರ ತವರೂರು ಆದ ಕಾರಣ ಇಲ್ಲಿ ಚೆನ್ನಾಗಿ ಅದರ ಬೆಳೆಯನ್ನು ತೆಗಿಬಹುದು. ಕಾಳುಮೆಣಸಿಗೆ ಸಾಂಬಾರ ಪದಾರ್ಥಗಳ ರಾಜ ಅಂತ ಹೇಳ್ತಾರೆ, ಅದು ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳ್ತಾರೆ. ಈ ಕಾಳುಮೆಣಸು ಆ ಕಾರಣದಿಂದಾಗಿ ಕೃಷಿಕರಿಗೆ ಅವರ ಆದಾಯವನ್ನು ಹೆಚ್ಚಿಸಿಕೊಳ್ಳಿಕ್ಕೆ ತುಂಬಾ ಸಹಾಯ ಆಗ್ಬೋದು ಅಂತ ಅನಿಸಿತು. ಅದರ ಜೊತೆಗೆ ನಮ್ಮಲ್ಲಿ ಬೇಕಾದಷ್ಟು ಅಡಿಕೆ ತೋಟ ಉಂಟು, ಆದರೆ ಎಷ್ಟು ಅಡಿಕೆ ತೋಟಗಳಿದ್ರೂ ಅದರಲ್ಲಿ ಉಪಕೃಷಿಯಾಗಿ ಯಾವುದೇ ಒಂದು ಬೆಳೆ ಸಕ್ಸಸ್ ಆಗಲಿಲ್ಲ. ಅಡಿಕೆಗೆ ಪರ್ಯಾಯವಾಗಿ ಯಾವ ಬೆಳೆಯನ್ನು ಮಾಡುವುದು ಅಂತ ನಿರಂತರವಾದಂತಹ ಒಂದು ಸಂಶೋಧನೆಯನ್ನ ಎಲ್ಲ ಕೃಷಿಕರು ಮಾಡ್ತಾ ಇದ್ರು, ಎಷ್ಟೋ ಸಮಯದಿಂದ ಮಾಡ್ತಾ ಇದ್ರು, ಆದರೆ ಯಾರಿಗೂ ಅಡಿಕೆಗೆ ಪರ್ಯಾಯವಾಗಿರುವಂತಹ ಒಂದು ಬೆಳೆ ಸಿಗಲಿಲ್ಲ. ಈ ಸಂದರ್ಭದಲ್ಲಿ ಕಾಳುಮೆಣಸಿಗೆ ಧಾರಣೆಯೂ ಹೆಚ್ಚಾಯಿತು. ಅದರ ಜೊತೆಗೆ ಕಾಳುಮೆಣಸು ಅಡಿಕೆಯ ಒಟ್ಟಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತಹ ಬೆಳೆ, ಅಡಿಕೆಗೆ ಯಾವುದೇ ಅದನ್ನು ತೊಂದರೆ ಮಾಡುವುದಿಲ್ಲ, ಅಡಿಕೆಯ ಜೊತೆ ಜೊತೆಗೆ ಅದನ್ನು ಮಾಡಬಹುದು, ಅಡಿಕೆಯಷ್ಟೇ ಸಂಪಾದನೆಯನ್ನ ಉತ್ಪಾದನೆಯನ್ನ ಕಾಳುಮೆಣಸಿನಲ್ಲಿ ಕೂಡ ತೆಗಿಬಹುದು. ಆ ಕಾರಣದಿಂದಾಗಿ ಕಾಳುಮೆಣಸು ಅನ್ನು ಮಾಡುವುದು ಉತ್ತಮ ಅಂತ ಅನಿಸಿತು. ಈಗ ಕಾಳುಮೆಣಸಿನಲ್ಲಿ ಎರಡು ಮೂರು ವೆರೈಟಿಗಳು ಉಂಟು. ಮುಖ್ಯವಾಗಿ ನೀವು ನರ್ಸರಿ ಮಾಡ್ತಾ ಇರುವಂತಹ ವೆರೈಟಿಗಳು ಯಾವುದೆಲ್ಲ? ಕಾಳುಮೆಣಸಿನಲ್ಲಿ ವೆರೈಟಿಗಳು ತುಂಬಾ ಉಂಟು. ನಾನು ಮಾಡ್ತಾ ಇರುವಂತಹದ್ದು ಪಣಿಯೂರು ಒಂದು ಅಂತ, ಇನ್ನು ಕರಿಮುಂಡ ಅಂತ ಉಂಟು. ಆ ನಂತರ ಒಂದು 10-25 ವೆರೈಟಿಗಳು ನನ್ನಲ್ಲೇ ಉಂಟು. ಕುಂಭಕಲ್ಲು ಅಂತ ಉಂಟು, ಅಗಲಿ ಅಂತ ಉಂಟು, ಅಂತರ ಪಂಚಮಿ ಅಂತ ಉಂಟು, ಸಿಗಂಧಿನಿ ಅಂತ ಉಂಟು. ಹೀಗೆ ಒಂದು 25-30 ವೆರೈಟಿಗಳು ನನ್ನಲ್ಲೇ ಉಂಟು. 1000 ಮೇಲೆ ವೆರೈಟಿಗಳು ಉಂಟಂತೆ ಕಾಳುಮೆಣಸಿನಲ್ಲಿ. ಆದರೆ ನಾವು ವೆರೈಟಿಗಳ ಹಿಂದೆ ಹೋಗಬಾರದು ಅಂತ ನಮಗೆ ತಿಳುವಳಿಕೆ ಇದ್ದವರು ಹೇಳ್ತಾರೆ. ನಾವು ಯಾವುದು ಅತ್ಯುತ್ತಮ ವೆರೈಟಿ ಅದನ್ನು ಮಾತ್ರ ಹಿಡ್ಕೊಳ್ಳಿ. ವೆರೈಟಿಯ ಹಿಂದೆ ನಾವು ಹೋದ್ರೆ ನಾವು ಹೆಚ್ಚು ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಈಗ 1970 ಬಿಡುಗಡೆಯಾದಂತಹ ತಳಿ ಪಣಿಯೂರು ಒಂದು ಅಂತ, ನಮ್ಮ ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು ಈ ಏರಿಯಾದಲ್ಲಿ ಎಲ್ಲ ವ್ಯಾಪಿಸಿಕೊಂಡಿರುವಂತಹ ಕಾಳು ಮೆಣಸಿನ ತಳಿ ಯಾವ್ದು ಅಂತ ಹೇಳಿದ್ರೆ ಪಣಿಯೂರು ಒಂದು. ಅದು ಇಲ್ಲಿ ಟೆಸ್ಟೆಡ್ ಓಕೆ ಅಂತ ಆಗಿದೆ. ಈ ಭೂಮಿಗೆ ಹವಾಮಾನಕ್ಕೆಲ್ಲ ಅದು ಹೊಂದಿಕೊಂಡು ಒಳ್ಳೆಯ ಬೆಳೆಯನ್ನು ಕೊಡಲಿಕ್ಕೆ ಸಾಧ್ಯ ಇರುವಂತಹ ತಳಿ ಅಂತ ಕಾಲವೇ ಅದನ್ನು ನಿರ್ಣಯ ಮಾಡಿ ಕೊಟ್ಟಿದೆ. ಎಲ್ಲ ಕೃಷಿಕರು ಅದನ್ನು ಒಪ್ಪಿಕೊಳ್ತಾರೆ ಕೂಡ. ಹಾಗಾಗಿ ಪಣಿಯೂರು ಒಂದು ಅತ್ಯುತ್ತಮ ತಳಿ, ಇಲ್ಲಿಗೆಲ್ಲ ಹೊಂದಾಣಿಕೆ ಆಗಿರುವಂತಹ ತಳಿ. ಹಾಗಾಗಿ ಅದನ್ನೇ ಮಾಡುವುದು ಹೆಚ್ಚು ಒಳ್ಳೆಯದು. ಈಗ ಬೇರೆ ತಳಿಗಳ ಬಗ್ಗೆ ನೀವು ಹೇಳಿದ್ರಿ, ಹಲವಾರು ತಳಿಗಳು ನಿಮ್ಮಲ್ಲಿ ಇದ್ದವೆ ಅಂತ, ಅವುಗಳನ್ನು ನಮ್ಮಲ್ಲಿ ಬೆಳೆಸಬಹುದಾ? ಹೇಗೆ ಬೆಳೆಸಬಹುದು, ಬೆಳೆಸಬಾರ್ದು ಅಂತ ಇಲ್ಲ. ಆದ್ರೆ ಪಣಿಯೂರು ಒಂದರ ಅಷ್ಟು ಈಲ್ಡ್ ಅನ್ನ ಅದು ಕೊಡುವುದಿಲ್ಲ, ಯಾವುದೇ ತಳಿಗಳಿರ್ಬೋದು. ಈಗ ಸಿಗಂಧಿನಿ ಅಂತ ಹೇಳ್ತಾರೆ, ಅದು ಕಾಯಿಲೆಗಳಿಗೆ ರೆಸಿಸ್ಟೆಂಟ್ ಅಂತ ಹೇಳ್ತಾರೆ. ಒಂದು ಮಟ್ಟಿಗೆ ಹೌದು ಕೂಡ. ಈಗ ಪಣಿಯೂರು ಒಂದಕ್ಕೆ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರ್ತದೆ, ಮುಖ್ಯವಾಗಿ ಸೊರಗು ರೋಗ ಬರ್ತದೆ. ಅಂತಹ ಸೊರಗು ರೋಗ ಸಿಗಂಧಿನಿಗೆ ಬರುವುದಿಲ್ಲ, ರೆಸಿಸ್ಟೆನ್ಸ್ ಉಂಟದಕ್ಕೆ ಅಂತ. ಹಾಗೆ ಕಾಯಿಲೆಗೆ ರೆಸಿಸ್ಟೆನ್ಸ್ ಇರುವಂತಹದ್ದು ತೇವಂ ಅಂತ ಒಂದು ತಳಿ ಉಂಟು. ಇವೆಲ್ಲ ಈಲ್ಡ್ ಹೇಗೆ ಅಂತ ಹೇಳಿದ್ರೆ, ಪಣಿಯೂರು ಒಂದಕ್ಕೆ ಕಂಪೇರ್ ಮಾಡಿದ್ರೆ ಈಲ್ಡ್ ಅದಕ್ಕಿಂತ ಕಡಿಮೆ. ಹಾಗಾಗಿ ಪಣಿಯೂರು ಒಂದು ಒಳ್ಳೇದು ಅಂತ. ಈಗ ನೀವು ಇದರ ಒಂದು ನರ್ಸರಿಯನ್ನ ಮಾಡ್ತಾ ಇದ್ದೀರಿ, ನರ್ಸರಿಯಲ್ಲಿ ನೀವು ಹೇಗೆ ಮಾಡ್ತಾ ಇದ್ದೀರಿ ಅದನ್ನ? ಈಗ ನಾವು ಹೇಗೆ ನರ್ಸರಿ ಮಾಡ್ತಾ ಇರುವುದು ಅಂತ ಹೇಳಿದ್ರೆ, ಕಾಳುಮೆಣಸಿಗೆ ಅದರ ಬೆಳೆಯನ್ನ ಕೃಷಿಕರು ಬೆಳೀಲಿಕ್ಕೆ ಹಿಂದೇಟು ಹಾಕ್ಲಿಕ್ಕೆ ಮುಖ್ಯವಾದ ಕಾರಣ ಯಾವುದು ಅಂತ ಹೇಳಿದ್ರೆ, ಅದಕ್ಕೆ ಇರುವಂತಹ ಕಾಯಿಲೆ ಸೊರಗು ರೋಗ. ಕ್ವಿಕ್ ವಿಲ್ಟ್ ಮತ್ತು ಸ್ಲೋ ವಿಲ್ಟ್ ಅಂತ ಎರಡು ಕಾಯಿಲೆಗಳು ಬಾಧಿಸುತ್ತದೆ. ಈ ಕಾಯಿಲೆಗಳಿಂದಾಗಿ ಎಷ್ಟು ಕಾಳು ಮೆಣಸು ಗಿಡವನ್ನ ಕೃಷಿಕರು ನಟ್ಟರು ಕೂಡ ಕೇವಲ ಒಂದು 5-6 ವರ್ಷದಲ್ಲಿ ಅದು ನಾಶ ಆಗಿ ಹೋಗ್ತದೆ. ಹಾಗಾಗಿ ಕೃಷಿಕರೆಲ್ಲ ಅದರಿಂದ ಹಿಮ್ಮುಖಾದದ್ದು. ನಾವೀಗ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಆ ಕಾಳು ಮೆಣಸಿಗೆ ಹಿಪ್ಪಲಿ ಅಂತ ಹೇಳುವಂತಹ ಒಂದು ಗಿಡವನ್ನ ಗ್ರಾಫ್ಟ್ ಮಾಡ್ತೇವೆ. ಹಿಪ್ಪಲಿ ಗಿಡಕ್ಕೆ ಕಾಳು ಮೆಣಸನ್ನ ಗ್ರಾಫ್ಟ್ ಮಾಡಿ ಕೊಡ್ತೇವೆ. ಹಾಗೆ ಮಾಡಿಕೊಡುವಾಗ ಆ ಕಾರಣದಿಂದಾಗಿ ಈ ಸೊರಗು ರೋಗ ಅದಕ್ಕೆ ಬರುವುದಿಲ್ಲ. ಮುಖ್ಯವಾಗಿ ಸೊರಗು ರೋಗ ಬರುವುದು ಹೇಗೆ ಅಂತ ಹೇಳಿದ್ರೆ, ಮಣ್ಣಿನಿಂದ ಬರುವಂತಹದ್ದು, ಬೇರಿನಿಂದ ಬರುವಂತಹದ್ದು. ಈ ಹಿಪ್ಪಲಿ ಗಿಡದ ಬೇರನ್ನ ನಾವು ರೂಟ್ ಸ್ಟಾಕ್ ಆಗಿ ಕಾಳು ಮೆಣಸಿಗೆ ಕೊಡ್ತೇವೆ. ಹಾಗಾಗಿ ಕಾಳು ಮೆಣಸಿಗೆ ರೋಗ ಅಂತ ಹೇಳುವಂತಹದ್ದು ತುಂಬಾ ಮಟ್ಟಿಗೆ ಕಡಿಮೆ ಆಗ್ತದೆ. ದೊಡ್ಡ ಮಟ್ಟಿಗೆ ಕಾಳು ಮೆಣಸು ಉತ್ಪಾದನೆ ಮಾಡಬೇಕು ಅಂತಾದ್ರೆ, ಅದರಲ್ಲಿಯೂ ಮುಖ್ಯವಾಗಿ ಗದ್ದೆಯನ್ನ ತೋಟವಾಗಿ ಪರಿವರ್ತಿಸಿ ಮಾಡಿದವರು, ಹಿಂದೆ ಗದ್ದೆ ಇತ್ತು ಅದರಲ್ಲೆಲ್ಲ ಅಡಿಕೆ ತೋಟವನ್ನ ಹಾಕ್ತಾ ಬಂದರು ಕೃಷಿಕರು. ಅಂತಹ ಜಾಗದಲ್ಲಿ ಮಳೆಗಾಲದಲ್ಲಿ ನೀರು ನಿಲ್ತದೆ, ಅಲ್ಲಿ ಕಾಳು ಮೆಣಸು ಗಿಡವನ್ನ ಹಾಗೆ ನಾಟಿ ಮಾಡಿದ್ರೆ ಅದಕ್ಕೆ ರೋಗ ಬರ್ತದೆ. ಅದಕ್ಕೆ ಈ ಹಿಪ್ಪಲಿಯನ್ನ ಕಸಿ ಕಟ್ಟಿದಂತಹ ಗಿಡವನ್ನು ನೆಟ್ಟರೆ ಆ ರೋಗದಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಆಗ್ತದೆ. 5-10% ಗಿಂತ ಹೆಚ್ಚು ರೋಗ ಬಾಧಿಸುವುದಿಲ್ಲ. ಇದರಲ್ಲಿ ಈಲ್ಡ್ ಅಲ್ಲಿ ಏನಾದರೂ ವ್ಯತ್ಯಾಸ ಈ ಹಿಪ್ಪಲಿಯ ಕಸಿಯಿಂದ ಆಗ್ತದ? ಈಲ್ಡ್ ಅಲ್ಲಿ ಹಾಗೆ ಅಂತ ಹೇಳಿ ಗಮನಾರ್ಹವಾದಂತಹ ವ್ಯತ್ಯಾಸ ಏನು ಬರುವುದಿಲ್ಲ. ಹೇಳ್ತಾರೆ ಕೃಷಿಕರು, ಹೇಳ್ತಾರೆ ಈಲ್ಡ್ ಅಲ್ಲಿ ವ್ಯತ್ಯಾಸ ಉಂಟು ಅಂತ. ಆದ್ರೆ ನಾವು ನೋಡಿದ ಹಾಗೆ ದೊಡ್ಡ ಮಟ್ಟಿಗೆ ವ್ಯತ್ಯಾಸ ಏನೂ ಇಲ್ಲ. ಆದ್ರೆ ಒಂದು ಬಳ್ಳಿಯನ್ನು ನಾವು ಕಸಿ ಕಟ್ಟಿ ಕೊಡುವಂತಹದ್ದು, ಕಾಳು ಮೆಣಸಿಗೆ ಒಂದು ಬಳ್ಳಿ ಕಸಿಕಟ್ಟು ಕೊಡ್ತೇವೆ. ಈ ಒಂದೇ ಬಳ್ಳಿಯನ್ನ ಇಟ್ಟುಕೊಂಡು ಈಲ್ಡ್ ಕಮ್ಮಿ ಅಂತ ಕೃಷಿಕರು ಹೇಳ್ತಾರೆ. ಆ ಕಾರಣದಿಂದಾಗಿ ಈಲ್ಡಿನಲ್ಲಿ ವ್ಯತ್ಯಾಸ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಹಾಗೆ ಕಾಳು ಮೆಣಸಿನ ಬಳ್ಳಿಯನ್ನು ನೆಡುವಾಗ 3-4 ಬಳ್ಳಿಯನ್ನು ನೆಡ್ತೇವೆ. 3-4 ಬಳ್ಳಿಯಲ್ಲಿ ಬಂದಂತಹ ಫಸಲು ಇದರ ಒಂದು ಬಳ್ಳಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈಲ್ಡ್ ಕಮ್ಮಿ ಅಂತ ಹೇಳ್ತಾರೆ. ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿಂದ ಈಗ ಒಂದು ಗಿಡವನ್ನು ಅವರು ತಕ್ಕೊಂಡೋಗಿ ನೆಟ್ಟ ನಂತರ ಅದರಲ್ಲಿ ಪುನಃ ಹಿಪ್ಪಲಿಯ ಚಿಗುರು ಕೆಳಗೆ ಭೂಮಿಯಿಂದ ಬರ್ತದೆ. ಹಾಗೆ ಕೆಳಗೆ ಬಂದಂತಹ ಗಿಡಕ್ಕೆ ಅವರು ಪುನಃ ಅವರೇ ಸ್ವತಃ ಕಸಿ ಕಟ್ಟಬೇಕು. ಕಸಿ ಕಟ್ಟಿದ್ರೆ 3-5 ಬಳ್ಳಿಗಳನ್ನ ಒಂದು ಮರಕ್ಕೆ ಹಬ್ಬಿಸ್ಲಿಕ್ಕೆ ಆಗ್ತದೆ. ಹೇಗೆ ಕಸಿ ಕಟ್ಟುವುದು ಅಂತ ನಾವು ಹೇಳಿಕೊಡ್ತೇವೆ. ಅಥವಾ ಕಸಿ ಕಟ್ಟಲಿಕ್ಕೆ ಅವರಿಗೆ ಕಲೀಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ನಾವು ಜನವನ್ನ ಕಳಿಸ್ತೇವೆ. ಅವರಿಗೆ ಅವರು ಪೇಮೆಂಟ್ ಮಾಡಿದ್ರೆ ಆಯ್ತು. ಕಸಿ ಕಟ್ಟುವ ಬಗ್ಗೆ ಅವರು ಚಿಂತೆ ಮಾಡಬೇಕು ಅಂತ ಇಲ್ಲ. ಅವರಿಗೆ ಆಸಕ್ತಿ ಉಂಟು ಅಂತಾದ್ರೆ ಒಂದು ಮರಕ್ಕೆ 5-6 ಬಳ್ಳಿಯನ್ನ ಹಬ್ಬಿಸ್ಲಿಕ್ಕೆ ಆಗ್ತದೆ. ಅವರು ಗಿಡ ನೆಟ್ಟು 2-3 ವರ್ಷದಲ್ಲಿ ಒಂದು ಮರಕ್ಕೆ ಎಷ್ಟು ಬೇಕಾದ್ರೂ ಬಳ್ಳಿಯನ್ನ ಹಬ್ಬಿಸಿಕೊಳ್ಳಿಕ್ಕೆ ಆಗ್ತದೆ. ದೊಡ್ಡ ಮಟ್ಟಿಗೆ ಒಂದು ಈಲ್ಡ್ ಅನ್ನ ಪಡೀಲಿಕ್ಕೆ ಸಾಧ್ಯ ಉಂಟು. ಸಾಮಾನ್ಯವಾಗಿ ನರ್ಸರಿಯಲ್ಲಿ ನೀವು ಎಷ್ಟು ದೊಡ್ಡ ಗಿಡವನ್ನ ಮಾಡಿ ಕೊಡ್ತೀರಿ? ನಾವು ಹಿಪ್ಪಲಿ ಗಿಡಕ್ಕೆ 1 ವರ್ಷ ಆಗಿರ್ತದೆ ನಾವು ಕಸಿ ಕಟ್ಟಬೇಕು ಅಂತಾದ್ರೆ. ಆ ನಂತರ ಕಾಳು ಮೆಣಸನ್ನು ಕಸಿ ಕಟ್ಟಿದ ನಂತರ ಅದರಲ್ಲಿ ಸರಿಯಾಗಿ 1-4 ಎಲೆ ಬಂದ ನಂತರ ಅದನ್ನು ನಾವು ಕೊಡ್ತೇವೆ. ಆವಾಗ ಸಾಮಾನ್ಯ 1 ವರ್ಷ 3 ತಿಂಗಳು ಆಗ್ತದೆ ಒಂದು ಗಿಡಕ್ಕೆ. ಹಾಗೆ ನೆಟ್ಟ ಗಿಡ ಮುಂದೆ 1.5 ವರ್ಷದಲ್ಲಿ ಈಲ್ಡ್ ಅನ್ನು ಕೊಡ್ತದೆ. ಈ ಕಾಳು ಮೆಣಸಿನ ಜೊತೆಗೆ ನೀವು ಅಡಿಕೆ ಮತ್ತೆ ಬೇರೆ ರೀತಿಯ ಔಷಧೀಯ ಸಸ್ಯಗಳ ಒಂದು ನರ್ಸರಿಯಲ್ಲಿ ಕೂಡ ಪ್ರಾರಂಭ ಮಾಡಿದ್ದೀರಿ. ಈ ಅಡಿಕೆ ಅಂದ್ರೆ ಯಾವ ಅಡಿಕೆ ಗಿಡಗಳು? ಅಡಿಕೆಯಲ್ಲಿ 6 ತಳಿಯ ಅಡಿಕೆಯನ್ನ ನಾವು ನರ್ಸರಿಯಲ್ಲಿ ಮಾಡ್ತಾ ಇದ್ದೇವೆ. ಅದರಲ್ಲಿ ಮಂಗಳ, ಸೈಗನು, ರತ್ನಗಿರಿ, ಆನಂತರ ನಮ್ಮ ಲೋಕಲ್ ವಿಟ್ಲ ಅಡಿಕೆ ಅಂತ ಹೇಳ್ತೇವೆ ಅದು, ಶತಮಂಗಳ, ರತ್ನಗಿರಿ ಅಂತ ಇಷ್ಟು ಜಾತಿಯ ಅಡಿಕೆ ಗಿಡವನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಈ ವರ್ಷ ನಾವು ಕಾಫಿ ಗಿಡವನ್ನು ಕೂಡ ನರ್ಸರಿಯಲ್ಲಿ ಪ್ರಾರಂಭ ಮಾಡಿದ್ದೇವೆ. ಕಾಫಿ ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ತದ? ಇಲ್ಲಿಯ ವಾತಾವರಣಕ್ಕೆ ಹೊಂದಿಕೊಳ್ತದೆ. ಈ ಬಗ್ಗೆ ಸಾಂಬಾರ ಮಂಡಳಿಯವರು ಬಂದು ಇಲ್ಲಿ ಒಂದು ವರ್ಷದಿಂದ ಬೇರೆ ಬೇರೆ ರೀತಿಯ ಸಮೀಕ್ಷೆಗಳನ್ನು ಮಾಡಿ ಹೊಂದಿಕೊಳ್ತದೆ, ಮಾಡಬಹುದು ಅಂತ ಹೇಳಿದ್ದಾರೆ. ಅಂಕೇಗೌಡ ಅವರು ಅಪ್ಪಂಗಳ ರಿಸರ್ಚ್ ಸ್ಟೇಷನ್ನ ಮುಖ್ಯಸ್ಥರು, ಅವರು ಮತ್ತು ಅವರ ಟೀಮ್ ಬಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೆಲ್ಲ ಸಂಚಾರ ಮಾಡಿ ಬೇರೆ ಬೇರೆ ಕಡೆ ಇಲ್ಲಿ ಹಿಂದಿನಿಂದಲೂ ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲರೂ ಕಾಫಿ ಬೆಳೀತಾ ಇದ್ರು, ಅದನ್ನೆಲ್ಲ ನೋಡಿ ಸಮೀಕ್ಷೆ ಮಾಡಿ ಇಲ್ಲಿಯ ವಾತಾವರಣ, ಮಣ್ಣು, ಹವಾಮಾನ ಎಲ್ಲವನ್ನು ನೋಡಿ ಹೊಂದಿಕೊಳ್ತದೆ, ಮಾಡಬಹುದು ಅಂತ ಹೇಳಿದ್ದಾರೆ. ಹಾಗೆ ಈಗ ಕಾಫಿಯ ಬಗ್ಗೆ ಕೂಡ ಅಡಿಕೆ ಬೆಳೆಗಾರರು ಗಮನವನ್ನು ಕೊಡ್ತಾ ಇದ್ದಾರೆ. ಹಾಗೆ ಕಾಫಿ ನರ್ಸರಿಯನ್ನು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದೇವೆ. ಜೂನ್ನಲ್ಲಿ ನಮ್ಮಲ್ಲಿ ಕಾಫಿ ಗಿಡಗಳು ಸಿಗಬಹುದು. ಈಗ ಈ ಅಡಿಕೆಯ ಬಗ್ಗೆ ಹೇಳುದಿದ್ರೆ, ನೀವು ಹಲವಾರು ರೀತಿಯ ತಳಿಗಳನ್ನೆಲ್ಲ ಇಲ್ಲಿ ಪ್ರಾರಂಭ ಮಾಡಿದ್ದೀರಿ. ನಿಮ್ಮ ಅನುಭವದಲ್ಲಿ ಇಲ್ಲಿಗೆ ಹೆಚ್ಚು ಸೂಕ್ತವಾದಂತಹ ತಳಿಗಳು ಎರಡೂ ದೃಷ್ಟಿಯಿಂದ, ಒಂದು ರೋಗ ಮತ್ತೆ ಅಡಿಕೆ ಬರುವಂತಹ ಬೇರೆ ಬಾಧೆಗಳ ದೃಷ್ಟಿಯಿಂದ, ಜೊತೆಗೆ ಈಲ್ಡಿಂಗ್, ಇದೆರಡರ ದೃಷ್ಟಿಯಿಂದ ಒಳ್ಳೇದು ಯಾವುದು ನಿಮಗೆ ತೋರ್ತದೆ? ಮಂಗಳ ಅಡಿಕೆ ತುಂಬಾ ಉತ್ತಮ ತಳಿ. ಎರಡು ಮುಖ್ಯ ಕಾರಣ, ಒಂದು ಈಲ್ಡ್ ಚೆನ್ನಾಗಿ ಬರ್ತದೆ, ಇನ್ನೊಂದು ಅದರಲ್ಲಿ ಹೈಟ್ ತುಂಬಾ ಕಡಿಮೆ. ಒಂದು 30 ವರ್ಷ ಆದರೂ ನೆಲದಿಂದಲೇ ಅದಕ್ಕೆ ಔಷಧಿ ಸಿಂಪಡಣೆ ಮಾಡುವಂತಹದ್ದು, ಅಡಿಕೆ ಗೊನೆಯನ್ನು ತೆಗೆಯುವಂತಹದ್ದು ಎಲ್ಲ ನೆಲದಿಂದಲೇ ನಿರ್ವಾಹ ಮಾಡುವಷ್ಟು ಸುಲಭದಲ್ಲಿ ಅದು ಇರ್ತದೆ. ಹಾಗಾಗಿ ಮಂಗಳ, ನಮ್ಮ ಈ ವಾತಾವರಣ ಇದರ ಮಟ್ಟಿಗೆ ಮಂಗಳ ಉತ್ತಮ ಅಂತ ನನ್ನ ಅನಿಸಿಕೆ. ಹಾಗೆಂತ ಹೇಳಿ ಲೋಕಲ್ ತಳಿ ನಮ್ಮ ವಿಟ್ಲ ಅಡಿಕೆ, ಅದು ತುಂಬಾ ಉತ್ತಮ ತಳಿ, ಆದರೆ ಅದು ಎತ್ತರ ಸಿಕ್ಕಾಪಟ್ಟೆ ಹೋಗ್ತದೆ. ಈ ಲೇಬರ್ನ ಅವಲಂಬನೆ ಮಾಡಲೇಬೇಕಾಗ್ತದೆ ಆ ತಳಿಯನ್ನ ನೆಟ್ರೆ. ಈಗ ಲೋಕಲ್ ಆಗಿ ಮುಖ್ಯವಾಗಿ ನಿಮ್ಮ ಸುತ್ತಮುತ್ತಲು ರತ್ನಗಿರಿಯನ್ನೇ ಹೆಚ್ಚು ಬೆಳೆಸಿದ್ದು ಕಂಡು ಬಂದಿದೆ, ಇದು ಯಾಕಾಗಿ? ರತ್ನಗಿರಿ ಒಂದು ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ, ಅದು ಮಹಾರಾಷ್ಟ್ರದ ರತ್ನಗಿರಿ ಡಿಸ್ಟ್ರಿಕ್ಟಿನ ಅಡಿಕೆ ಲೋಕಲು. ಹಾಗಾಗಿ ಲೋಕಲ್ ಅಡಿಕೆ ಅಂತ ಆದ ಕಾರಣ ಅದಕ್ಕೆ ಕಾಯಿಲೆಗಳ ಬಾಧೆ ಸ್ವಲ್ಪ ಕಡಿಮೆ. ಇನ್ನೊಂದು, ಅಡಿಕೆ ಮರ ತುಂಬಾ ದಪ್ಪಾಗಿ ಬೆಳೀತದೆ, ಅಡಿಕೆ ತುಂಬಾ ಸೈಜ್ ದೊಡ್ಡ ಇರ್ತದೆ. ಆನಂತರ ಹೈಟ್ ನಮ್ಮ ಲೋಕಲ್ ಅಡಿಕೆ ಮರದಷ್ಟು ಹೆಚ್ಚು ಹೈಟ್ ಅದು ಹೋಗುವುದಿಲ್ಲ, ಮಂಗಳದ ಹಾಗೆ ತುಂಬಾ ಹೈಟ್ ಹೋಗುವುದಿಲ್ಲ. ಹಾಗಾಗಿ ರತ್ನಗಿರಿಯ ಬಗ್ಗೆ ಕೃಷಿಕರು ತುಂಬಾ ಗಮನವನ್ನು ಈಗ ಕೊಡ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾಗಿ ಎಡೆಗಿಡಕ್ಕೆ ಅಂದ್ರೆ ನೆರಳಲ್ಲಿ ಅದನ್ನು ಬೆಳೆಸಲಿಕ್ಕೆ ಆಗ್ತದೆ. ಹಳೆ ತೋಟದಲ್ಲಿ ಕೂಡ ರತ್ನಗಿರಿ ಅಡಿಕೆಯನ್ನು ಎಡೆ ಸಸಿಯಾಗಿ ಬೆಳೆಸಲಿಕ್ಕೆ ಆಗ್ತದೆ. ಹಾಗಾಗಿ ರತ್ನಗಿರಿಯ ಬಗ್ಗೆ ಕೃಷಿಕರಿಗೆ ಹೆಚ್ಚು ಆಸಕ್ತಿ ಉಂಟು. ಜೊತೆಗೆ ನೀವು ಔಷಧೀಯ ಸಸ್ಯಗಳನ್ನು ಕೂಡ ಬೆಳೆಸ್ತಾ ಇದ್ದೀರಿ, ಯಾವ್ಯಾವ ಔಷಧೀಯ ಸಸ್ಯಗಳನ್ನ ಬೆಳೆಸ್ತಿದ್ದೀರಿ, ಇದಕ್ಕೆ ಕಾರಣ ಏನು? ನಾನು ಈಗ ಔಷಧೀಯ ಗಿಡಗಳನ್ನ ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಲ್ಲ, ಕೆಲವು ಗಿಡಗಳನ್ನು ಮಾತ್ರ ಮಾರಾಟ ಮಾಡುವಂತಹದ್ದು. ಆದರೆ ಬೇರೆ ಬೇರೆ ಔಷಧೀಯ ಸಸ್ಯಗಳನ್ನ ಮದರ್ ಪ್ಲಾಂಟ್ ಆಗಿ ಈಗ ಮಾಡ್ತಾ ಇದ್ದೇನೆ. ಮುಂದೆ ನಿಧಾನದಲ್ಲಿ ಅದನ್ನ ಮಾರ್ಕೆಟ್ಗೆ ಬಿಡಬೇಕು ಮಾಡಬೇಕು. ಯಾವುದೇ ಸಸ್ಯವನ್ನು ನಾವು ಮಾರಾಟ ಮಾಡಬೇಕು ಅಂತಾದ್ರೆ ಮೊತ್ತ ಮೊದಲಾಗಿ ನಾವು ಮದರ್ ಪ್ಲಾಂಟ್ ಅನ್ನು ಎಸ್ಟಾಬ್ಲಿಷ್ ಮಾಡಬೇಕಾಗ್ತದೆ. ಆ ಹಂತದಲ್ಲಿ ಇದ್ದೇನೆ ಅಷ್ಟೇ. ಈಗ ಅಶೋಕ ಇದೆ, ಅಶೋಕ ಅಶೋಕನಾಶಿನಿ ಅಂತ ಹೇಳ್ತಾರೆ, ಸ್ತ್ರೀ ರೋಗಕ್ಕೆ ಅತ್ಯುತ್ತಮ ಔಷಧಿ ಅದು. ಆನಂತರ ಏಕನಾಯಕ ಇದೆ, ಅಮೃತ ಬಳ್ಳಿ ಇದೆ, ಜಲಬ್ರಾಹ್ಮಿ ಇದೆ, ಭಾರಂಗಿ ಇದೆ, ಒಳ್ಳೆಕೊಡಿ, ಚೇಳುಕುಂಡಿ, ಅರಣ್ಯಬಳ್ಳಿ, ಅಣಿಲೆ, ಹೀಗೆ ಒಂದು 150 ಜಾತಿಯ ಔಷಧೀಯ ಸಸ್ಯಗಳನ್ನ ನಮ್ಮದೇ ಭೂಮಿಯಲ್ಲಿ ಬೇರೆ ಬೇರೆ ಕಡೆಯಲ್ಲಿ ನೆಟ್ಟು ನಾವು ಬೆಳೆಸ್ತಾ ಇದ್ದೇವೆ. ಮುಂದೆ ಅದರ ಲಭ್ಯತೆ ಬರುವಾಗ ನಾವು ಅದನ್ನ ಮಾರಾಟಕ್ಕೆ ರೆಡಿ ಮಾಡ್ತೇವೆ. ಈ ಔಷಧಿ ಸಸ್ಯಗಳನ್ನು ಬೆಳೆಸಿದ್ರೆ ಅದು ಒಂದು ನಮ್ಮ ರೈತರಿಗೆ ಲಾಭದಾಯಕವಾಗಿ ಆಗಬಲ್ಲಂತಹ ಒಂದು ಕೃಷಿಯ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಔಷಧೀಯ ಸಸ್ಯಗಳು ಲಾಭದಾಯಕವಾಗಿ ಕೃಷಿಕರಿಗೆ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಮುಖ್ಯವಾದ ಕಾರಣ, ನಾವು ನಮ್ಮ ಎಲ್ಲ ಲಾಭ ಅಂತ ಹೇಳುವ ವಿಚಾರದಲ್ಲಿ ಅಡಿಕೆಯನ್ನೇ ಮಾನದಂಡವಾಗಿ ಇಟ್ಟುಕೊಂಡು ನೋಡ್ತಾ ಇದ್ದೇವೆ. ದಕ್ಷಿಣ ಕನ್ನಡದಲ್ಲಿ ಅಂದ್ರೆ ಅಡಿಕೆಯಲ್ಲಿ ಎಷ್ಟು ಒಂದು ಪರ ಎಕರೆ ಎಷ್ಟು ಬರ್ತದೆ ಅಷ್ಟೇ ಔಷಧೀಯ ಗಿಡದಲ್ಲಿ ಬರ್ತದ ಅಂತ ಕೃಷಿಕರು ನೋಡುವುದು ಸಹಜ. ಹಾಗೆ ನೋಡಿದ್ರೆ ಅಷ್ಟೇ ಬರಲಿಕ್ಕೆ ಸ್ವಲ್ಪ ಕಷ್ಟ ಉಂಟು. ಯಾಕೆಂತ ಹೇಳಿದ್ರೆ, ಅದರ ಮಾರ್ಕೆಟ್ ವ್ಯಾಲ್ಯೂ ಇನ್ನೂ ಕೂಡ ಹೆಚ್ಚು ಆಗಲಿಲ್ಲ. ನಿಧಾನದಲ್ಲಿ ಅದಕ್ಕೂ ಒಂದು ಒಳ್ಳೆ ಅವಕಾಶ ಬರುವ ಸಾಧ್ಯತೆ ಉಂಟು. ಮಾತ್ರ ಅಲ್ಲ, ನಾವು ಈಗ ಔಷಧೀಯ ಸಸ್ಯವನ್ನ ಮಾರುಕಟ್ಟೆಗೆ ಮಾರಾಟ ಮಾಡಿ ಲಾಭ ಗಳಿಸುವ ಉದ್ದೇಶದಿಂದ ಕೇವಲ ಔಷಧೀಯ ಸಸ್ಯವನ್ನ ಬೆಳಿಬೇಕು ಅಂತ ಕೃಷಿಕರು ನೋಡಬಾರದು. ಅವರ ದಿನನಿತ್ಯದ ಅವಶ್ಯಕತೆಗೆ ಬೇಕಾದಂತಹ ಔಷಧಿಗಳನ್ನು ಅವರು ಗಿಡಗಳನ್ನು ನೆಟ್ಟು ಆ ಔಷಧಿಗಳನ್ನು ಅವರು ಹಾಗೆ ನೇರವಾಗಿ ಫ್ರೆಶ್ ಆಗಿ ಬಳಸಿದರೆ ಅದರಿಂದ ಅವರಿಗೆ ತುಂಬ ಪ್ರಯೋಜನ ಉಂಟು, ಆರೋಗ್ಯಯುತವಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ ಉಂಟು. ಈಗ ಅಶೋಕ ಗಿಡ ಅಂತ ಒಂದು ಸಸ್ಯವನ್ನು ಹೆಸರು ಹೇಳಿದೆ ನಾನು. ಈ ಅಶೋಕ ಗಿಡ ಅಂತ ಹೇಳುವಂತಹದ್ದು ಸ್ತ್ರೀ ರೋಗಕ್ಕೆ ಅತ್ಯುತ್ತಮವಾದಂತಹ ಔಷಧಿ. ನಾವು ಮಾರ್ಕೆಟಿನಲ್ಲಿ ಏನು ಅಶೋಕಾರಿಷ್ಟ ಸಿಗ್ತದೆ ಅದಕ್ಕಿಂತ ಹೆಚ್ಚು ಪರಿಣಾಮ ಇದರ ಕೆತ್ತೆಯ ಕಷಾಯವನ್ನು ನಾವು ಉಪಯೋಗ ಮಾಡಿದರೆ ನಮಗೆ ಸಿಗ್ತದೆ. ಅಂತಹದ್ದು ಎಷ್ಟೋ ಔಷಧೀಯ ಗಿಡಗಳು ಉಂಟು ನಮ್ಮಲ್ಲಿ. ಅಂಥ ಗಿಡಗಳನ್ನು ನಾವು ನಟ್ಟು ನಮ್ಮ ಕೈತೋಟದ ಹಾಗೆ ಮನೆಯ ಸುತ್ತಮುತ್ತ ನಟ್ಟು ಬೆಳೆಸಿಕೊಂಡು ನಮಗೆ ನಾವು ಬಳಸಿಕೊಂಡ್ರೆ ನಮಗೆ ತುಂಬ ಪ್ರಯೋಜನ, ಒಳ್ಳೆ ಆರೋಗ್ಯಯುತ ಜೀವನ ನಡೆಸಲಿಕ್ಕೆ ಅದು ಸಹಾಯ ಆಗ್ತದೆ. ಜೊತೆಗೆ ತಾವರೆಯನ್ನು ಕೂಡ ತಾವು ಬೆಳೆಸಿದ್ದೀರಿ, ಇದು ಹೇಗೆ ಮತ್ತು ಯಾಕೆ? ತಾವರೆ ತುಂಬಾ ಸೌಂದರ್ಯವಾದಂತಹ ಒಂದು ಗಿಡ. ಈಗ ಏನು ಜಾಗ ಇಲ್ಲದವರಿಗೂ ಕೂಡ ಅದನ್ನು ಬೆಳೆಸಬಹುದು ಮತ್ತೆ ಮನೆಯ ಸೌಂದರ್ಯ ಹೆಚ್ಚುತ್ತದೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ನಾವು ಸನಾತನ ಧರ್ಮ ಅವಲಂಬನೆಗಳು ಮಾಡುವವರು. ನಮ್ಮಲ್ಲಿ ಹೇಗೆ ಅಂತ ಹೇಳಿದ್ರೆ ನಾವು ಬೆಳೆದಂತಹ ಗಿಡವನ್ನ ದೇವರಿಗೆ ಅರ್ಪಣೆ ಮಾಡುವ ಅಂತ ಹೇಳಿದ್ರೆ ನಮಗೆ ತುಂಬಾ ಸಂತೋಷ ವಿಷಯ. ಅದು ಹಣ ಕೊಟ್ಟರು ಕೂಡ ಅಷ್ಟು ಸಂತೋಷ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕಿಂತ ಹೆಚ್ಚು ಸಂತೋಷ ಸಿಗ್ತದೆ. ಹಾಗೆ ನಾವು ತಾವರೆಯನ್ನು ಬೆಳೆಸಿ ನಾವು ದೇವಸ್ಥಾನಕ್ಕೆ ಹೋಗುವಾಗ ಅಥವಾ ದಿನನಿತ್ಯ ನಮ್ಮ ಪೂಜೆಗೆ ಹೀಗೆ ಆ ಹೂವನ್ನು ನಾವು ಬಳಸುವಾಗ ನಮಗೆ ತುಂಬ ಸಂತೋಷ ಸಿಗ್ತದೆ. ಆ ಕಾರಣಕ್ಕೆ ಬೇಕಾಗಿ ನಾನು ತಾವರೆಯನ್ನು ಬೆಳೆಸಲಿಕ್ಕೆ ಪ್ರಾರಂಭಿಸಿದೆ. ಎಷ್ಟೋ ಜನ ನಮ್ಮ ಮಿತ್ರರು ನಮಗೆ ಗಿಡ ಮಾಡಿಕೊಡಬೇಕು, ಮಾಡಿಕೊಡಿ ಅಂತೆಲ್ಲ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗಾಗಿ ಸಣ್ಣ ಮಟ್ಟಿಗೆ ತಾವರೆ ನರ್ಸರಿಯನ್ನು ಪ್ರಾರಂಭ ಮಾಡಿದೆ. ಇದರಲ್ಲಿ ವೆರೈಟಿಗಳು ಉಂಟಾ? ತುಂಬಾ ವೆರೈಟಿಗಳು ಉಂಟು, 80ಕ್ಕಿಂತ ಹೆಚ್ಚು ಜಾತಿಗಳು ಉಂಟು. ಅದರಲ್ಲಿ ನಮ್ಮಲ್ಲಿ ಒಂದು 8-10 ಜಾತಿಗಳು ಮಾತ್ರ ಇರುವುದು. ನಿಜವಾದ ತಾವರೆ ಅಂತ ಹೇಳುವಂತಹದ್ದು ಸಹಸ್ರದಳ ಪದ್ಮ ಅಂತ. ಅದರಲ್ಲಿ ಎರಡು ವೆರೈಟಿಗಳು ಉಂಟು, ಒಂದು ಪಿಂಕ್ ಮತ್ತೊಂದು ಬಿಳಿ. ಎರಡು ವೆರೈಟಿಗಳು ನನ್ನಲ್ಲಿ ಉಂಟು, ಹೆಚ್ಚು ಇರಬಹುದು. ಇನ್ನು ನೈದಿಲೆ ಅಂತ ಉಂಟು, ರಾತ್ರಿ ಅರಳುವಂತಹದ್ದು. ಮತ್ತೊಂದು ಕೋಮಳೆ ಅಂತ, ಹಗಲು ಅರಳುವಂತಹದ್ದು. ಹೀಗೆ ಮೂರು ಟೈಪಿನ ತಾವರೆಗಳು ಉಂಟು. ಅದರಲ್ಲಿ ಬೇರೆ ಬಣ್ಣಗಳ ತಾವರೆ ಗಿಡಗಳು ಉಂಟು, ಬೇರೆ ಬೇರೆ ಬಣ್ಣಗಳ. ಯಾವುದೆಲ್ಲ ಬಣ್ಣಗಳು ಮುಖ್ಯವಾಗಿ? ಮುಖ್ಯವಾಗಿ ಈಗ ನೈದಿಲೆಯಲ್ಲಿ ಪಿಂಕ್ ಕಲರ್ ಉಂಟು, ರೆಡ್ ಕಲರ್ ಉಂಟು, ಆರೆಂಜ್ ಕಲರ್ ಉಂಟು, ನೈದಿಲೆಗಳಲ್ಲಿ ತುಂಬಾ ಉಂಟು. ಇನ್ನು ಕೋಮಳೆ ಅಂತ ಹೇಳ್ತೇವೆ, ವಾಟರ್ ಲಿಲ್ಲಿ ಅಂತ ಈಗ ಹೇಳ್ತಾರೆ, ಅದರಲ್ಲಿ ತುಂಬಾ ಬಣ್ಣಗಳ ಸಸ್ಯಗಳು ಉಂಟು. ಬಿಳಿ ಉಂಟು, ನೇರಳೆ ಉಂಟು, ಹಳದಿ ಉಂಟು. ಆನಂತರ ಬಿಳಿಯಲ್ಲಿ ಬೇರೆ ಬೇರೆ ರೀತಿಯ ಸ್ವಲ್ಪ ಬೇರೆ ಬೇರೆ ಬಣ್ಣದ ವ್ಯತ್ಯಾಸಗಳು ಇರುವಂತಹ ತಾವರೆಗಳು ಉಂಟು. ಈ ನರ್ಸರಿಯನ್ನು ಇನ್ನು ನಿಮಗೆ ಸ್ವಲ್ಪ ದೊಡ್ಡದು ಮಾಡುವಂತ ಯೋಚನೆಗಳು ಉಂಟಾ? ಈಗಾಗಲೇ ನನ್ನ ನರ್ಸರಿ ಬಹಳಷ್ಟು ದೊಡ್ಡ ಆಗಿದೆ. ಇನ್ನು ಇದನ್ನ ಈಗ ಇರುವಂತಹ ಹಂತಕ್ಕೆ ಅದನ್ನ ನಿಲ್ಲಿಸಿ ಇದರಲ್ಲಿ ಹೆಚ್ಚು ಒಂದು ಮೌಲ್ಯಯುತವಾದಂತಹ ಗಿಡಗಳ ಉತ್ಪಾದನೆ, ಹೆಚ್ಚು ಸ್ವಾವಲಂಬಿಯಾಗಿ ನಾನು ಗಿಡಗಳನ್ನು ಉತ್ಪಾದನೆ ಮಾಡುವತ್ತಕ್ಕೆ ಈಗ ಗಮನವನ್ನ ಕೊಡ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ, ನಾವು ಕಾಳುಮೆಣಸು ಮತ್ತು ಹಿಪ್ಪಲಿ ಎರಡನ್ನೂ ಹೊರಗೆ ಕೃಷಿಕರಿಂದ ನಾವು ತರ್ತಾ ಇದ್ದೇವೆ ಇಷ್ಟು ತನಕ. ಈಗ ನಮ್ಮಲ್ಲೇ ನಾವು ಅದನ್ನು ಉತ್ಪಾದನೆ ಮಾಡ್ತೇವೆ. ಹಾಗೆ ಎಲ್ಲವನ್ನು ನಮ್ಮಲ್ಲೇ ಉತ್ಪಾದನೆ ಮಾಡಿ ನಾವೇ ಮಾರಾಟ ಮಾಡುವ ಹಾಗೆ ಆ ರೀತಿ ಮಾಡುವುದಕ್ಕೆ ಹೆಚ್ಚು ಗಮನ ಕೊಡ್ತೇವೆ. ಈಗಾಗಲೇ 1 ಎಕರೆಯಷ್ಟು ವಿಸ್ತೀರ್ಣದಲ್ಲಿ ನಮ್ಮ ನರ್ಸರಿ ಉಂಟು, ಹಾಗೆ ಇನ್ನು ಹೆಚ್ಚು ವಿಸ್ತೀರ್ಣಕ್ಕೆ ನಾವು ಹೋಗುವುದಿಲ್ಲ. ನಿಮ್ಮಲ್ಲಿ ಈ ಕಾಡು ಪ್ರಾಣಿಗಳ ಹಾವಳಿ ತುಂಬಾ ಕಡೆ ಉಂಟು, ನಿಮ್ಮಲ್ಲಿ ಉಂಟಾ? ಕಾಡು ಪ್ರಾಣಿಗಳ ಹಾವಳಿ ಉಂಟು, ಒಂದು ಮಟ್ಟಿಗೆ ಉಂಟು, ತುಂಬಾ ದೊಡ್ಡ ಮಟ್ಟಿಗಿಲ್ಲ, ಸ್ವಲ್ಪ ಮಟ್ಟಿಗೆ ಉಂಟಷ್ಟೇ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಕಾಡು ಪ್ರಾಣಿಗಳೆಲ್ಲ ಬಂದು ರೈತರ ಹೊಲವನ್ನ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗೆ ಕೊಡ್ತವೆ ಅಂತ ಹೇಳಿ, ಒಬ್ಬ ಪ್ರಾಣಿಶಾಸ್ತ್ರದ ಒಬ್ಬ ಸ್ಟೂಡೆಂಟ್ ಆಗಿ ಮತ್ತೆ ಒಬ್ಬ ಕೃಷಿಕನಾಗಿ ಇದನ್ನು ತಾವು ಹೇಗೆ ಒಂದು ವಿಶ್ಲೇಷಿಸಲಿಕ್ಕೆ ಪ್ರಯತ್ನ ಪಡ್ತೀರಿ? ಈಗ ಕಾಡು ಪ್ರಾಣಿಗಳ ಹಾವಳಿ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮಲ್ಲಿ ಮಂಗ ಮತ್ತು ಕಾಡು ಹಂದಿ, ಇದು ಎರಡು ಕಾಡು ಪ್ರಾಣಿಗಳ ಹಾವಳಿ ಮುಖ್ಯವಾಗಿ ಇರುವಂತಹದ್ದು. ಇದರಲ್ಲಿ ಕಾಡು ಹಂದಿ, ಅದರ ಹಾವಳಿಯ ಬಗ್ಗೆ ಕೃಷಿಕರಿಗೆ ಬಹಳ ದೊಡ್ಡ ಮಟ್ಟಿಗೆ ಚಿಂತೆ ಉಂಟು. ನಾವು ನಮ್ಮ ಕೃಷಿ ಭೂಮಿಯಲ್ಲಿ ನಾವು ಎಷ್ಟು ಹೋಗ್ತೇವೆ, ಅದರಲ್ಲಿ ಎಷ್ಟು ಸುತ್ತಾಡ್ತೇವೆ, ಅಷ್ಟು ಅದರ ಹಾವಳಿ ಕಡಿಮೆ ಆಗ್ತದೆ. ಮಂಗ ಇರ್ಬೋದು, ಕಾಡು ಹಂದಿ ಇರ್ಬೋದು, ನಮ್ಮ ವಾಸನೆ ಅಂದರೆ ನಾವು ದಿನನಿತ್ಯ ಕೃಷಿ ಭೂಮಿಯಲ್ಲಿ ಹಲವಾರು ಬಾರಿ ಸುತ್ತಾಡಿಕೊಂಡಿದ್ರೆ ನಮ್ಮ ವಾಸನೆ ಅವುಗಳಿಗೆ ಸಿಗ್ತದೆ. ಹಾಗೆ ಸಿಕ್ಕಿದ್ರೆ ಅವು ಬಹಳಷ್ಟು ಬರುವುದು ಕಡಿಮೆ. ಹೆಚ್ಚು ಹಾವಳಿ ಎಲ್ಲಿ ಉಂಟು ಅಂತ ಹೇಳಿದ್ರೆ ಬಹಳ ದೊಡ್ಡ ಕೃಷಿ ಭೂಮಿ ಇರ್ತದೆ, ಅಲ್ಲಿ ಎಲ್ಲ ಕಡೆಗೂ ಹೋಗ್ಲಿಕ್ಕೆ ಆಗುದಿಲ್ಲ, ಕೆಲವು ಕಡೆಗೆ ತಿಂಗಳುಗಟ್ಟಲೆ ಸಮಯ ಯಾರು ಹೋಗಿರುವುದಿಲ್ಲ, ಅಂತ ಜಾಗಕ್ಕೆ ಹಾವಳಿ ಹೆಚ್ಚಾಗ್ತದೆ. ಈಗ ನಮ್ಮ ನರ್ಸರಿ ಉಂಟು, ನರ್ಸರಿಯಲ್ಲಿ ಸುತ್ತಮುತ್ತ ಎಲ್ಲ ನಮ್ಮ ಆಕ್ಟಿವಿಟಿ ದಿನನಿತ್ಯ ನಡೀತಾ ಉಂಟು, ಅಲ್ಲಿಗೆ ಯಾವುದೇ ರೀತಿಯ ಈ ಕಾಡು ಹಂದಿ ಮಂಗ ಇತ್ಯಾದಿ ಹಾವಳಿ ಇಲ್ಲ. ಮಂಗ ಮತ್ತು ಕಾಡಂದಿ ಯಾವುದೇ ಇರ್ಬೋದು ಕಾಡು ಪ್ರಾಣಿಗಳು, ಅವುಗಳಿಗೆ ಜೀವ ಭಯ ಅಂತ ಹೇಳುವಂತಹದ್ದು ಅತ್ಯಂತ ಪ್ರಮುಖವಾದಂತಹ ವಿಚಾರ. ಯಾವುದೇ ಪ್ರಾಣಿಗಳು ಅವರ ಜೀವವನ್ನ ಒತ್ತೆ ಇಟ್ಟು ಎಲ್ಲಿಗೂ ಬರುವುದಿಲ್ಲ. ಅವುಗಳ ಜೀವ ರಕ್ಷಣೆ ಅತ್ಯಂತ ಪ್ರಾಮುಖ್ಯವಾದ ವಿಚಾರ. ಅದಕ್ಕೆ ಜೀವ ಭಯ ಹುಟ್ಟಿತು ಅಂತ ಆದರೆ ಅದು ಬರುವುದಿಲ್ಲ. ಆ ಜೀವ ಭಯ ಹುಟ್ಟುವ ಹಾಗೆ ನಾವು ಮಾಡಬೇಕು. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಾವು ನಮ್ಮ ಭೂಮಿಯಲ್ಲಿ ಆದಷ್ಟು ತಿರುಗಾಡ್ತಾ ಇರಬೇಕು. ಭೂಮಿಯಲ್ಲಿ ಎಷ್ಟು ನಾವು ಕೃಷಿ ಮಾಡ್ತೇವೆ ಅಷ್ಟು ಜಾಗವನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು. ಯಾವುದೇ ರೀತಿಯ ಕಾಡುಗಳು ಆ ಕೃಷಿ ಭೂಮಿಯ ಒಳಗೆ ಬಾರದ ಹಾಗೆ ನೋಡಿಕೊಳ್ಬೇಕು. ಕೃಷಿ ಮಾಡದ ಜಾಗದಲ್ಲಿ ಕಾಡು ಇರಲಿ, ಕೃಷಿ ಮಾಡುವ ಜಾಗದಲ್ಲಿ ಕಾಡು ಇರಬಾರ್ದು. ಹಾಗಿದ್ರೆ ಆ ಕೃಷಿ ಭೂಮಿಗೆ ಪ್ರಾಣಿಗಳ ಹಾವಳಿ ತುಂಬ ಕಡಿಮೆ ಆಗ್ತದೆ, ಮಂಗಾಗ್ಲಿ ಕಾಡಹಂದಿ ಆಗಲಿ. ನಮ್ಮ ಕೃಷಿ ಭೂಮಿಯಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಅವುಗಳಿಗೆ ವಾಸಸ್ಥಾನಕ್ಕೆ ಬೇಕಾದ ಹಾಗೆ ಕಾಡು ತುಂಬಿದ್ರೆ ಅವು ಬಂದಲ್ಲಿ ವಾಸ ಮಾಡ್ತವೆ, ಆ ನಂತರ ನಮಗೆ ತೊಂದರೆಯನ್ನು ಕೊಡ್ತದೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತ, ಕೃಷಿ ಭೂಮಿಯನ್ನು ಆದಷ್ಟು ಸ್ವಚ್ಛವಾಗಿ ಇಟ್ಟುಕೊಳ್ಬೇಕು. ಆನಂತರ ನಾವು ಸುತ್ತಾಡ್ತಾ ಇರಬೇಕು ಭೂಮಿಯಲ್ಲಿ. ಮತ್ತೆ ಮಂಗಾಗಲಿ ಕಾಡಹಂದಿ ಆಗಲಿ ಅದು ಬರಲಿಗೆ ಪ್ರಾರಂಭ ಆದ ತಕ್ಷಣ ಅದನ್ನು ಅಲ್ಲಿಂದ ಓಡಿಸಬೇಕು. ಅದು ಬಿಟ್ಟು ಅದು ಬಂದು ಅದಕ್ಕೆ ಬೇಕಾದಾಗ ಆಹಾರ ಎಲ್ಲ ಸಿಕ್ಕಿತು, ವಾಸಕ್ಕೆ ಬೇಕಾದಂತಹ ಜಾಗ ಸಿಕ್ಕಿತ್ತು ಅಂತಾದರೆ ಮತ್ತೆ ಪಕ್ಕನೆ ಅದು ಆ ಜಾಗವನ್ನು ಬಿಟ್ಟು ಕದಲುವುದಿಲ್ಲ. ಹಾಗಾಗಿ ಬರುವಾಗಲೇ ಅದಕ್ಕೆ ಅದನ್ನು ಓಡಿಸುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ಪಟಾಕಿಯನ್ನು ಹುಟ್ಟಿಸುವುದು ಇತ್ಯಾದಿಯನ್ನು ಮಾಡಿ ಅದಕ್ಕೆ ಜೀವ ಭಯ ಹುಟ್ಟಿಸಬೇಕು. ನಮ್ಮಲ್ಲಿ ಇತ್ತು ಹಿಂದೆ, ಮಂಗನ ಉಪದ್ರ ತುಂಬ ಇತ್ತು. ನಾವು ಪಟಾಕಿಯನ್ನು ಹುಟ್ಟಿಸಿ ಹುಟ್ಟಿಸಿ ಅದರ ತೊಂದರೆಯನ್ನು ಕಡಿಮೆ ಮಾಡಿಕೊಂಡೆವು. ಪಟಾಕಿ ಹುಟ್ಟಿಸಿದ ತಕ್ಷಣ ಅದಕ್ಕೆ ಅದರಲ್ಲಿ ಒಂದು ವಾಸನೆ ಬರ್ತದೆ ಪಟಾಕಿಯಲ್ಲಿ. ಆ ವಾಸನೆ ಮತ್ತು ಗನ್ನಲ್ಲಿ ಶೂಟ್ ಮಾಡುವಾಗ ಬರುವಂತಹ ವಾಸನೆ ಅದು ಎರಡು ಸಿಮಿಲರ್ ಆಗಿರ್ತದೆ. ಹಾಗಾಗಿ ಅದಕ್ಕೆ ಹೆದರಿಕೆ ಆಗ್ತದೆ. ಇನ್ನೊಂದು ಶಬ್ದ ಇದೆಲ್ಲ ಆದ ಕಾರಣ ಮಂಗ ಓಡ್ತದೆ. ಇದರ ಬಗ್ಗೆ ನಾವು ಕೃಷಿಕರಲ್ಲಿ ಹೇಳಿದರೆ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲ ಆಗುವುದಿಲ್ಲ, ಹಾಗೇನು ಆಗುವುದಿಲ್ಲ. ಆದರೆ ಅವರು ಪಟಾಕಿಗೆ ಒಂದು 100 ರೂಪಾಯಿ 200 ರೂಪಾಯಿ 500 ರೂಪಾಯಿ ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹಾಗೆ ಮಾಡಿದರೆ ಆಗುವುದಿಲ್ಲ. ಒಮ್ಮೆ ಅದರ ಬಾಧೆಯನ್ನು ನಿವಾರಣೆ ಮಾಡಬೇಕು ಅಂತಾದರೆ ನಾವು 1000 ಗಟ್ಟಲೆ ರೂಪಾಯಿ ಹಣವನ್ನು ಪಟಾಕಿಗೆ ಖರ್ಚು ಮಾಡಬೇಕು. ಒಮ್ಮೆ ಅದು ನಮ್ಮ ಭೂಮಿಯಿಂದ ಬಿಟ್ಟು ಹೋಯಿತು ಅಂತಾದರೆ ಮತ್ತೆ ಯಾವತ್ತಾದರೂ ಒಮ್ಮೆ ಬರುವಾಗ ನಾವು 15 ದಿವಸಕ್ಕೊಮ್ಮೆ ಪಟಾಕಿ ಹೊಟ್ಟಿಸಿ ಸಾಕಾಗ್ತದೆ. ಒಮ್ಮೆ ನಮ್ಮ ಭೂಮಿಯಿಂದ ಅದನ್ನು ಹೊರಗೆ ಓಡಿಸಬೇಕು ಅಂತಾದರೆ ಒಮ್ಮೆ ನಾವು ಖರ್ಚಿನ ಬಗ್ಗೆ ಲೆಕ್ಕಾಚಾರ ಮಾಡದೆ ಪಟಾಕಿಗೆ ಹಣವನ್ನು ಸುರಿಬೇಕಾಗ್ತದೆ. ಅದು ಸರಿ. ನೀವು ಹಿಂದೆ ನೀವೊಬ್ಬರು ಪ್ರಾಣಿಶಾಸ್ತ್ರದ ಒಬ್ಬ ಸ್ಟೂಡೆಂಟ್ ಆಗಿದ್ದಾಗ ವೆಸ್ಟರ್ನ್ ಘಾಟ್ಗಳು ಅಥವಾ ನಮ್ಮ ಪಶ್ಚಿಮ ಘಟ್ಟದ ಬಯೋಡೈವರ್ಸಿಟಿ ಜೀವ ವೈವಿಧ್ಯದ ಬಗ್ಗೆ ಕೂಡ ನೀವು ಸಂಶೋಧನೆಯನ್ನು ಮಾಡಿದವರು. ಮುಖ್ಯವಾಗಿ ಜೀವ ವೈವಿಧ್ಯ ಅನ್ನುವಂಥದ್ದು ಪಶ್ಚಿಮ ಘಟ್ಟದಲ್ಲಿ ಯಾವ ರೀತಿ ಇತ್ತು ಮತ್ತೆ ಜೀವ ವೈವಿಧ್ಯದ ಮುಖ್ಯ ಅಗತ್ಯ ಈಗ ನಮ್ಮ ಕೃಷಿಯ ಸಂದರ್ಭದಲ್ಲಿ ಯಾಕೆ? ಪಶ್ಚಿಮ ಘಟ್ಟದಲ್ಲಿ ಜೀವ ವೈವಿಧ್ಯ ಅಂತ ಹೇಳುವಂತಹದ್ದು ಇಡೀ ವಿಶ್ವದಲ್ಲಿ ಅತ್ಯಂತ ಹೆಚ್ಚಾಗಿರುವಂತಹದ್ದು. ಈ ಜೀವ ವೈವಿಧ್ಯ ಅಂತ ಹೇಳುವಂತಹದ್ದು ಪ್ರಕೃತಿಯದ್ದೇ ಒಂದು ಕೊಡುಗೆ, ಪ್ರಕೃತಿಯದ್ದೇ ಸೃಷ್ಟಿ. ಅದು ಸೃಷ್ಟಿಯಲ್ಲಿ ಇರುವಂತಹ ವಿಚಾರ. ಸೃಷ್ಟಿಯಲ್ಲಿ ಇರುವಂತಹ ವಿಚಾರವನ್ನ ಬದಲಿಸುವಂತಹ ಹಕ್ಕು ನಮಗಿಲ್ಲ. ಒಂದು ವೇಳೆ ಬದಲಿಸಿದ್ರೆ ಅದಕ್ಕೆ ತಕ್ಕುದಾದಂತಹ ಶಿಕ್ಷೆಯನ್ನು ನಾವು ಅನುಭವಿಸಬೇಕಾಗ್ತದೆ. ಸಸ್ಯಗಳಲ್ಲಿ ಇರ್ಬೋದು, ಪ್ರಾಣಿಗಳಲ್ಲಿ ಇರ್ಬೋದು, ಹಾವುಗಳಲ್ಲಿ ಇರ್ಬೋದು, ಅಥವಾ ಯಾವುದೇ ಜಂತುಗಳಲ್ಲಿ ಇರ್ಬೋದು, ವೈವಿಧ್ಯತೆ ಅಂತ ಹೇಳುವಂತಹದ್ದು ನಮ್ಮ ಒಟ್ಟು ಸೃಷ್ಟಿ ಪರಿಸರ ಅದು ಸರಿಯಾಗಿ ಉಳಿಕೊಳ್ಳಬೇಕು ಅಂತಾದರೆ ಅಗತ್ಯ. ಈಗ ನಾವು ಮನುಷ್ಯರು, ನಾವು ಆಹಾರ ತಿಂತೇವೆ, ಬದುಕ್ತೇವೆ, ಜೀವನ ಮಾಡ್ತೇವೆ, ಇಷ್ಟೆಲ್ಲ ಮಾಡಬೇಕು ಅಂತಾದರೆ ನಾವು ಈ ಪರಿಸರವನ್ನು ಅವಲಂಬಿಸಿಕೊಂಡೇ ಮಾಡುವಂತಹದ್ದು. ಪರಿಸರ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಪರಿಸರ ನಾವಿಲ್ಲದೆ ಬದುಕಿಕೊಳ್ಳಬಹುದು. ಪರಿಸರದ ಒಂದು ಅಂಗ ಮಾತ್ರ ನಾವು. ನಮಗೆ ಈ ಭೂಮಿಯಲ್ಲಿ ಬದುಕಲಿಕ್ಕೆ ಎಷ್ಟು ಹಕ್ಕು ಉಂಟೋ ಅಷ್ಟೇ ಹಕ್ಕು ಸಸ್ಯಗಳಿಗೂ ಜೀವಜಂತುಗಳಿಗೂ ಉಂಟು. ಆ ರೀತಿಯಲ್ಲಿ ನಾವು ಚಿಂತನೆಯನ್ನು ಇಟ್ಟುಕೊಳ್ಬೇಕು. ಹಾಗಾಗಿ ಅತ್ಯಂತ ಕಡಿಮೆ ಪರಿಸರಕ್ಕೆ ಹಾನಿ ಮಾಡಿ ಬದುಕಲಿಕ್ಕೆ ನಾವು ಕಲಿಬೇಕು. ಈಗ ನಮ್ಮ ಮುಖ್ಯವಾಗಿ ಕೃಷಿಯಲ್ಲಿ ಕೂಡ ಈ ರೀತಿಯ ಜೀವ ವೈವಿಧ್ಯದ ಅಗತ್ಯತೆ ಇದೆಯಾ? ಕೃಷಿಯಲ್ಲಿ ಜೀವ ವೈವಿಧ್ಯತೆ ಅಂತ ಹೇಳಿದ್ರೆ ನೋಡಿ, ಪರಾಗಸ್ಪರ್ಶಕ್ಕೆ ಎಷ್ಟೋ ಜೀವ ಜಂತುಗಳು ಸಹಕಾರ ಮಾಡ್ತವೆ. ನಮ್ಮ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಎಷ್ಟೋ ಸೂಕ್ಷ್ಮಾಣು ಜೀವಿಗಳು ಸಹಾಯ ಮಾಡ್ತವೆ. ಇದು ಯಾವುದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಪರಾಗಸ್ಪರ್ಶಕ್ಕೆ ಸಹಾಯ ಮಾಡುವ ಕೀಟಗಳಿರ್ಬೋದು ಅಥವಾ ಮಣ್ಣಿನ ಒಳಗೆ ಇರುವಂತಹ ಸಹಸ್ರಾರು ಲಕ್ಷಾಂತರ ಜಾತಿಯ ಜೀವ ಜಂತುಗಳಿರ್ಬೋದು, ಯಾವುದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಆದರೆ ಅವು ಇಲ್ಲದೆ ನಮ್ಮ ಕೃಷಿ ಅಂತ ಹೇಳುವಂಥದ್ದು ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೃಷಿ ಅಂತ ಹೇಳಿದರೆ ಮಣ್ಣು ಅತ್ಯಂತ ಮುಖ್ಯ. ಈ ಮಣ್ಣು ಅಂತ ಹೇಳುವಂತಹದ್ದು ಒಂದು ಜಡ ವಸ್ತು ಅಲ್ಲ. ಇದನ್ನು ಕೃಷಿಕರು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕು. ಮಣ್ಣು ಅಂತ ಹೇಳಿದರೆ ಒಂದು ಜೀವಂತವಾದಂತಹ ಜಾಗ. ಅದು ಸಹಸ್ರಾರು ಜೀವಿಗಳು ಅದರಲ್ಲಿ ಉಂಟು. ಒಂದು ಜೀವಂತ ವಸ್ತು ಅದು ಮಣ್ಣು ಅಂತ ಹೇಳಿದರೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಇರ್ಬೋದು, ವೈರಸ್ಗಳು ಇರ್ಬೋದು, ಫಂಗಸ್ಗಳು ಇರ್ಬೋದು. ಫಂಗಸ್ನಲ್ಲಿ ಎಷ್ಟೋ ಜಾತಿಯ ಫಂಗಸ್ಗಳುಂಟು, ಬ್ಯಾಕ್ಟೀರಿಯಾಗಳಲ್ಲಿ ಎಷ್ಟೋ ಜಾತಿಯ ಬ್ಯಾಕ್ಟೀರಿಯಾಗಳುಂಟು. ಆನಂತರ

ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024ರಿಂದ ಫೆಬ್ರವರಿ 2025ರವರೆಗೆ 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042588330 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ಕೇಳಿ ಕೃಷಿ ಮಾಹಿತಿ. ಕ್ಷಮಿಸಿ, ಇದೀಗ ಕೇಳಿ ಆರೋಗ್ಯ ಮಾಹಿತಿ. ಮರುಗ ಎಂಬುದು ಒಂದು ಸುಗಂಧಯುಕ್ತ ಸಂಬಾರ ಸಸ್ಯ. ಇದು ಲ್ಯಾಮಿನೀಸಿಯ ಕುಟುಂಬಕ್ಕೆ ಸೇರಿದ ಔಷಧೀಯ ಸಸ್ಯ. ಈ ಸಸ್ಯ ಲ್ಯಾಬಿಯೇಟಾ ಎಂಬ ಕುಟುಂಬಕ್ಕೆ ಸೇರಿದೆ. ಇದು ಹಿಮಾಲಯದ ಸಮಶೀತೋಷ್ಣ ಪ್ರದೇಶದಿಂದ ಕಾಶ್ಮೀರ್, ಸಿಕ್ಕಿಂ ಮುಂತಾದ ಜಾಗದಲ್ಲಿ ಸುಮಾರು 1500 ರಿಂದ 3600 ಮೀಟರ್ ಎತ್ತರದ ಪರ್ವತಗಳಲ್ಲಿ ಬೆಳೆಯುತ್ತದೆ. ಯುರೋಪ್, ಉತ್ತರ ಆಫ್ರಿಕಾ, ಪಶ್ಚಿಮ ಏಷ್ಯಾಗಳಲ್ಲೂ ಕೂಡ ಇದನ್ನು ಬೆಳೆಸುತ್ತಾರೆ. ಭಾರತದಲ್ಲಿ ಹೂತೋಟಗಳಲ್ಲಿ ಇದನ್ನು ಬೆಳೆಸುವುದುಂಟು. ಸಿಮ್ಲಾ ಮತ್ತು ಕಾಶ್ಮೀರಗಳಲ್ಲಿ ಇದನ್ನು ಹೆಚ್ಚಾಗಿ ಬೆಳೆಸಲಾಗುತ್ತದೆ. ಇದರ ಮೂಲಸ್ಥಾನ ದಕ್ಷಿಣ ಯುರೋಪ್ ಎಂದು ಗುರುತಿಸಲಾಗಿದೆ. ಸಾಮಾನ್ಯವಾಗಿ ಇದನ್ನು ಹೆಚ್ಚಾಗಿ ಬೆಳೆಸುವ ದೇಶಗಳೆಂದರೆ ಪಶ್ಚಿಮ ಏಷ್ಯಾ, ಫ್ರಾನ್ಸ್, ಹಂಗೇರಿ, ಸ್ಪೇನ್, ಪೋರ್ಚುಗಲ್, ಬ್ರಿಟನ್, ದಕ್ಷಿಣ ಮತ್ತು ಉತ್ತರ ಅಮೆರಿಕಗಳು. ಇದರ ಒಣ ಎಲೆಯನ್ನು ರಾಸಾಯನಿಕವಾಗಿ ವಿಶ್ಲೇಷಿಸಿದಾಗ ಹಲವಾರು ವಸ್ತುಗಳು ಇರುವುದು ಕಂಡುಬಂದಿದೆ. ನೀರಿನಾಂಶ 7%, ಸಸಾರಜನಕ 14%, ನಿಶ್ಚಲ ತೈಲ 5.6%, ನಾರಿನಾಂಶ 22%, ಬೂದಿ 9.69% ಮುಂತಾದವುಗಳು ಇರುತ್ತವೆ. ಇದು ಸುಮಾರು 30-60 ಸೆಂಟಿಮೀಟರ್ ಎತ್ತರಕ್ಕೆ ಬೆಳೆಯುವ ಒಂದು ಪುಟ್ಟ ಗಿಡ. ಇದು ವರ್ಷಗಟ್ಟಲೆ ಇರಬಹುದಾದರೂ ವಾರ್ಷಿಕವಾಗಿ ಇದನ್ನು ಬೆಳೆಸುವುದು ಹೆಚ್ಚು. ಇದರ ಒಣಗಿದ ಎಲೆಗಳು ತಿಳಿ ಹಸಿರು ಬಣ್ಣಕ್ಕೆ ಇರುತ್ತವೆ. ಎಲೆಗಳು ಸಣ್ಣಗಿರುತ್ತವೆ ಮತ್ತು ಸೂಕ್ಷ್ಮ ರೋಮಗಳನ್ನು ಹೊಂದಿರುತ್ತವೆ. ಇದರ ಎಲೆಯಿಂದ 3.5% ತೈಲವನ್ನು ಪಡೆಯಬಹುದು. ಇದರ ಎಲೆಯೇ ವಾಣಿಜ್ಯ ವಸ್ತು. ಎಲೆಗಳನ್ನು ಹಸಿಯಾಗಿ, ಹಾಗೆಯೇ ಒಣ ಎಲೆಗಳನ್ನು ಸಂಬಾರ ವಸ್ತುವಾಗಿ ಕೂಡ ಬಳಸುತ್ತಾರೆ. ಇದರ ಬೀಜಗಳನ್ನು ಮಿಠಾಯಿ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಆಹಾರ ವಸ್ತುಗಳಾದ ಚೀಸ್, ಸೂಪ್, ಸಲಡ್ ಮುಂತಾದವುಗಳಿಗೆ ರುಚಿ ಕೊಡಲು ಮರುಗ ಎಲೆಯನ್ನು ಬಳಸುತ್ತಾರೆ. ಸಾಬೂನು, ಮಾದಕ ಪಾನೀಯಗಳು, ಸುಗಂಧ ವಸ್ತುಗಳ ತಯಾರಿಕೆಯಲ್ಲಿ ಕೂಡ ಇದನ್ನು ಬಳಸುವುದುಂಟು. ಇದರ ಎಲೆಗಳನ್ನು ಅಸ್ತಮಾ, ಹಿಸ್ಟೀರಿಯಾ ರೋಗಗಳನ್ನು ಗುಣಪಡಿಸಲು ಬಳಸುತ್ತಾರೆ. ಹಾಗೆಯೇ ಇದರ ಎಣ್ಣೆಯನ್ನು ಹಲ್ಲುಬಾಧೆಯನ್ನು ಶಮನಗೊಳಿಸಲು ಬಳಸುವುದುಂಟು. ಸುಗಂಧ ದ್ರವ್ಯಗಳ ತಯಾರಿಕೆಯಲ್ಲಿ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಇದನ್ನು ಬಳಸುತ್ತಾರೆ. ಮರುಗುವನ್ನು ಸಾಮಾನ್ಯವಾಗಿ ಬೀಜಗಳಿಂದ ಅಭಿವೃದ್ಧಿ ಮಾಡಲಾಗುತ್ತದೆ. ಕುಂಡಗಳಲ್ಲಿ ಹಾಗೂ ಪಾತಿಗಳಲ್ಲಿ ಬೀಜಗಳನ್ನು ಬಿತ್ತಿ ನಂತರ ನಾಟಿ ಮಾಡಬೇಕಾಗುತ್ತದೆ. ಕಾಂಡಗಳನ್ನು ಕತ್ತರಿಸಿ ನೆಡುವುದರಿಂದ ಮತ್ತು ಹಳೆಯ ಗಿಡದ ಬೇರುಗಳನ್ನು ವಿಭಜಿಸಿ ಬೇರಿನ ತುಂಡುಗಳನ್ನು ಪ್ರತ್ಯೇಕಗೊಳಿಸಿ ನಾಟಿ ಮಾಡುವುದರಿಂದ ಕೂಡ ಇದನ್ನು ಅಭಿವೃದ್ಧಿ ಮಾಡಬಹುದು. ನೀರು ಚೆನ್ನಾಗಿ ಬಸಿದು ಹೋಗುವ ಫಲವತ್ತಾದ ಮಣ್ಣಿನಲ್ಲಿ ಸೂರ್ಯನ ಬಿಸಿಲು ಇರುವ ಕಡೆ ಇದು ಚೆನ್ನಾಗಿ ಬೆಳೆಯುತ್ತದೆ. ನಾಟಿ ಮಾಡಿದ 3-3.5 ತಿಂಗಳಿಗೆ ಕೊಯ್ಲು ಪ್ರಾರಂಭ, 60 ದಿನಗಳ ನಂತರ 2ನೇ ಕೊಯ್ಲು, ಹೀಗೆ 4-5 ಕೊಯ್ಲುಗಳನ್ನು ವರ್ಷಕ್ಕೆ ಮಾಡಬಹುದು. ಗಿಡದಲ್ಲಿ ಹೂಗಳು ಬರುವುದಕ್ಕೆ ಮುಂಚೆ ಕೊಯ್ಲು ಮಾಡುವುದರಿಂದ ಎಣ್ಣೆಯಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯಬಹುದು. ಗಿಡವನ್ನು ನೆರಳಿನಲ್ಲಿ ಒಣಗಿಸಿ ನಂತರ ಬಟ್ಟಿ ಇಳಿಸಬೇಕು. ಎಲೆಗಳು ಮತ್ತು ಹೂಗಳಿರುವ ಕುಡಿಗಳಿಂದ ಬಟ್ಟಿ ಇಳಿಸುವುದರಿಂದ ಮರುಗದ ತೈಲ ಎಂದು ಕರೆಯುವ ಇದರ ಎಣ್ಣೆಯನ್ನು ಪಡೆಯಬಹುದು. ಇದು ಸಾಧಾರಣ ಹಳದಿ ಬಣ್ಣದಿಂದ ಕೂಡಿದ್ದು ಪರಿಮಳಯುಕ್ತವಾಗಿರುತ್ತದೆ. ಇದರ ಎಣ್ಣೆಯು ಜಾಯಿಕಾಯಿ ಹಾಗೂ ಪುದೀನದ ತೈಲವನ್ನು ಹೋಲುತ್ತದೆ. ಇದನ್ನು ಮೊರೊಕ್ಕೋ, ಹಂಗೇರಿ, ಬಲ್ಗೇರಿಯಾ ಮುಂತಾದ ದೇಶಗಳಲ್ಲಿ ತಯಾರಿಸುತ್ತಾರೆ. ಇದನ್ನು ಭಾರತದಲ್ಲಿ ಹೆಚ್ಚಾಗಿ ಮಾಡುವುದು ಕಡಿಮೆ. ಆದರೆ ಭಾರತದಲ್ಲಿ ಹೆಚ್ಚಾಗಿ ಈ ಮರುಗವನ್ನು ಹೂಗಳ ಜೊತೆ ಕಟ್ಟಿ ಮುಡಿಯಲು ಉಪಯೋಗಿಸುತ್ತಾರೆ. ಇದು ಸಂಧಿವಾತ, ಅತಿಸಾರ ಇವುಗಳಲ್ಲಿ